ಆರಂಭಿಸುತ್ತಿದ್ದೇವೆ. ತರಂಗ ಅಂತರ 444.44 ಮೀಟರ್ಗಳು ಅಥವಾ 675 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾ ಹರ್ಟ್ಸ್. ಈಗ ವೇಳೆ 5:30:20. ಆತ್ಮೀಯ ಕೇಳು ಬಾಂಧವರಿಗೆಲ್ಲ ಮಾಲತೇಶನ ನಮಸ್ಕಾರಗಳು. ಕೇಳಿದರೆ ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಆಂಧ್ರ ಹೆಂಡತಿ ಚಿತ್ರದ ಗೀತೆ, ಗಾಯಕರು ನಂದಿತಾ ಮತ್ತು ರಾಜೇಶ್, ಶ್ರೀಚಂದ್ರು ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಿವಮಯ್ಯ. ಸ್ವರ ರಾಗ ಶ್ರುತಿ ಭಾವ ಸಂಗಮವು ವಾಣಿ ಶ್ರೀ ಚರಣ ಶುಭ ಪೂಜೆಗಂಕಿತವು ಸ್ವರ ರಾಗ ಶ್ರುತಿ ಭಾವ ಸಂಗಮವು ವಾಣಿ ಶ್ರೀ ಚರಣ ಶುಭ ಪೂಜೆಗಂಕಿತವು ಉಚ್ಛ್ವಾಸ ಆರೋಹಣವು ನಿಶ್ವಾಸ ಅವರೋಹಣವು ಸಂಗೀತವೇ ಈ ಪ್ರಾಣವು ಭುವಿಯಲ್ಲಿ ಬಾಳು ಸಂಗೀತಮಯವು ನಿಜ ಗರಿದರಿ ನಿರಿಸರಿದ ಬದಲಿಸ ಶ್ರುತಿ ಭಾವ ಸಂಗಮವು ರಾಗ ಹಲವಾರು ತಾಳ ನೂರಾರು ಎಲ್ಲ ಪೈಲೋರು ಇಲ್ಲ ಇಲ್ಯಾರು ಪಲ್ಲವಿ ಅನುಪಲ್ಲವಿ ಚರಣ ಬದುಕಿನ ಮೂರು ಹಂತದಂತೆ ಬಾಲ್ಯ ಹದಿಹರೆಯ ಮುಕ್ತಿರುವಂತೆ ನಮ್ಮ ನಿಲಯದಿಂದ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11:00 ನನ್ನ ಆಯ್ಕೆ ನನ್ನ ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವು ಕೂಡ ಪತ್ರದ ಮೂಲಕ ಅಥವಾ ವಾಟ್ಸ್ಆಪ್ ಸಂಖ್ಯೆಗೆ ಮೆಸೇಜ್ ಕಳಿಸುವ ಮೂಲಕ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ಆಯ್ಕೆ ಮಾಡಿದ ಗೀತೆ ಏಕೆ ಇಷ್ಟವಾಯಿತು ಎಂಬುದನ್ನು

ಮುಂದಿನ ಗೀತೆ ವರ್ಷ ಚಿತ್ರದ್ದು. ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ನಿರ್ದೇಶನದ ಈ ಗೀತೆಯನ್ನು ಹಾಡಿದ್ದಾರೆ ಹರಿಹರನ್ ಮತ್ತು ಶ್ರೇಯಾ ಘೋಷಲ್. ಒಪ್ಪಿದೆ ಒಪ್ಪಿದೆ ಮಾತಿಗೆ ಕೇಳಗರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಮಲೆಯ ಮಾರುತ ಚಿತ್ರದ ಗೀತೆ. ಹಾಡಿರುವ ಕಲಾವಿದರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್. ನೀನು ಮಿಡಿದಿಹ ಸ್ವರ ತರಂಗದೆ ನಾನು ತೇಲಿದೆ ಒಲಿದಂತೆ ನೀ ನಗುತ ಬಂದೆ ಶೃಂಗಾರ ಶಿಲೆಯಂತೆ ಕಣ್ಣು ತುಂಬಿ ನಿಂದೆ ಅರಿಯದ ಸಂತೋಷ ನಿನ್ನಲ್ಲಿ ಕಂಡೆ ಅರಿಯದ ಸಂತೋಷ ನಿನ್ನಲ್ಲಿ ಕಂಡೆ ಜೀವನ ಸಂಗೀತ ನಿನ್ನಿಂದ ಕಂಡೆ ಬಿಲ್ಲು ಆ ನಿನ್ನ ನೋಟ ಅದರಲ್ಲಿ ನಾ ಕಂಡೆ ಹೊಸ ಪ್ರೇಮ ಪಾಠ ಬಿಳಿ ಮುಕ್ತ ಮಳೆಯಂತೆ ಈ ನಿನ್ನ ಮಾತು ಆಜೇನ ಸವಿಯಲ್ಲಿ ನಾ ಹೋದೆ ಸೋತು ಬಾಡಿದ ಗಿಡದಲ್ಲಿ ಹೊಸ ಜೀವ ತಂದೆ ಬಾಡಿದ ಗಿಡದಲ್ಲಿ ಹೊಸ ಜೀವ ತಂದೆ ಬಾಳಿನ ಕಥೆಯಲ್ಲಿ ಹೊಸ ಅರ್ಥ ಕಂಡೆ ತೀರಾಗ ನಿನದೆ ಈ ಭಾವ ನಿನದೆ ನನ್ನ ಎದೆಯಲ್ಲಿ ನೀನು ಮಿಡಿದಿಹ ಸ್ವರ ತರಂಗದೆ ನಾನು ತೇಲಿದೆ ಅವನನ್ನ ಚುಟಿ ಚುಟಿ ಚುಟಿ ಹೊಡುತ್ತಿ ಚುಂಬಿ ಚುಂಬಲ್ಲಿ ಕೊದೆ ಚಿಗರಿ ನಡಿಗಿ ಅವನನ್ನ ಚುಟಿ ಚುಟಿ ಚುಟಿ ಹುಡುಗಿ ಚೂಬಿಚ್ಚು ಎಲ್ಲಿ ಕೊದೆ ಚಿಗರಿ ನಡಿಗಿ ಹುಡುಗಿರತ್ತೇನೆ ಹೂವಿನಷ್ಟು ಬ್ಯೂಟಿ ಯಾವುದು ಇಲ್ಲ ಇವರಿಗೆ ಸಾತಿ ಹುಡುಗಿರಿಗೆ ತಯಾವ ಸೃಷ್ಟಿ ಇಲ್ಲ ಭೂಮಿಲಿ ಚೂಟಿ ಹುಡುಗಿ ಚೂಬಿಚ್ಚು ಎಲ್ಲಿ ಕೊನೆ ಚಿಗರಿ ನಡಿಗೆ ರಾಜೇಶ್ ಅವರ ಸ್ವರದಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಚಿತ್ರದ ಹಾಡನ್ನು ಕೇಳ್ತಾ ಇದ್ದೀರಾ. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ರಾಜೇಶ್ ರಾಮನಾಥ್ ಅವರದು. ಮಿಂಚುಗಳೇ ನಮ್ಮ ಹೆಣ್ಣುಗಳು ಅದಗಳಿಗೂ ಸಿಕ್ಕದಿರು ಬಂದೀರು ನಮ್ಮ ಹೆಣ್ಣುಗಳು ಹೆಣ್ಗಳ ಮನಸ್ಸಿನ ಭಾವನೆ ನಿರ್ಮಲ ಹೆಣ್ಗಳ ನೆರಳಿನ ಸ್ಪರ್ಶವೇ ಕೋಮಲ ನಾರಿಯಿಲ್ಲದೆ ದಾರಿಯಿಲ್ಲ ಹುಡುಗಿಗಿಂತ ಯಾವ ಸ್ಫೂರ್ತಿ ಇಲ್ಲ ನಮ್ಮ ಭೂಮಿಲಿ ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಮತ್ತು ಅಜಯ್ ವಾರಿಯಾರ್. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ವಿಜಯಭಾರತಿ ಅವರದು. ಚಿತ್ರ ಎಲ್ಲೆಲ್ಲೂ ನೀನೆ ನನ್ನಲ್ಲೂ ನೀನೆ. ಬೆಂಗಳೂರು ಮಲ್ಲಿ ನನ್ನ ಕೋಡಿ, ಇಡೀ ಕರುನಾಡ ಸುತ್ತಿ ನೋಡುವ. ನನ್ನ ಕೂಡಿ ಇಡೀ ಕರುನಾಡ ಸುತ್ತಿ ನೋಡುವ. ಕಬನ್ ಪಾರ್ಕಲ್ ವಾಕಿಂಗ್, ಬೆಂಗಳೂರು ಚಂದ ನೋಡು ಪಾಮ, ಮೈಸೂರು ಪ್ಯಾಲೆಸ್ ನೋಡಿ, ಕೆಆರ್ಎಸ್ ಅಲ್ಲಾಡಿ, ಚಾಮುಂಡಿಯ ಬೆಟ್ಟ ಬೇರೆ ಪೂಜೆ ಮಾಡುವ, ಹತ್ತೋಣ ಸುತ್ತೋಣ ಚಿತ್ರದುರ್ಗ ಕೋಟೆ, ಹೋಗೋಣ ಕಿಂಡಿಲಿ ಬಗ್ಗೆ ನೋಡು. ನನ್ನ ಕೂಡಿ ಇಡೀ ಕರುನಾಡ ಸುತ್ತಿ ನೋಡುವ. ಕಡಲ ತೀರದಲ್ಲಿ ತಾಜಾ ತಾಜಾ ಮೀನಿ ನೋಡ್ದ ಪಾಪ, ಮಳೆ ಕಾಲ ಈಗ ಜೋರು ಜೋರು ಜೋಗ, ರಾಜರೋರ ರಾಕೆಟ್ ಹಾಡಿ ಆಟ ನೋಡುವ, ಬೇಲೂರು ಹಳೆಬೀಡು ಶಿಲ್ಪ ಕಲೆಯ ಮುಂದೆ ಕಾಬೂನು ಅದೇ ಭಂಗಿ ಫೋಟೋ ತೆಗೆಸುವ, ಇಡೀ ಕರುನಾಡ ಸುತ್ತಿ ನೋಡುವ. ಕಡಿ ಮಡಿಕೇರಿ ಮಲ್ಲ ನೀನು ಕೊಂಚ, ಅಲ್ಲಿ ಹೋಗಿ ನಾವೇನು ಮಾಡುವ, ಧಾರವಾಡ ಬೇಡ ಮಧುರವಾಡ, ನಿಂಗೆ ಏನ್ ಬೇಕೋ ನಾ ಕೊಡಿಸು, ಮೈಸೂರು ಬಗ್ಗೆ ಮಲ್ನಾಡ್ ಸಂಗೆ ನಿನ್ನ ಕೈಯಲ್ಲೇ ನಾ ಮುಡಿಯುವ, ಮಂಗ್ಳೂರು ಮಲ್ಲಿ ನನ್ನ ಕೂಡಿ ಇಡೀ ಕರುನಾಡ ಸುತ್ತಿ ನೋಡು. ಕೆಳಗರೆ ಇದುವರೆಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೆಳಗರೆ ಇದೊಂದು ಪ್ರಕಟಣೆ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಶಿವಮೊಗ್ಗ ತಾಲೂಕು, ಇಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಗಾಗಿ 30 ದಿನಗಳ ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದು, ಆಸಕ್ತಿ ಇರುವ ನಿರುದ್ಯೋಗಿ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18-45 ವರ್ಷ ವಯೋಮಿತಿ ಒಳಗಿನವರಾಗಿರಬೇಕು, ಗ್ರಾಮೀಣ ಬಿಪಿಎಲ್ ಕಾರ್ಡ್ ಹೊಂದಿರಬೇಕು ಮತ್ತು 8 ತರಗತಿ ಉತ್ತೀರ್ಣರಾಗಿರಬೇಕು. ಉಚಿತ ತರಬೇತಿಯನ್ನು ಪಡೆದ ನಂತರ ಸ್ವ ಉದ್ಯೋಗವನ್ನು ಪ್ರಾರಂಭ ಮಾಡುವವರಾಗಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇದ್ದು, ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ತರಬೇತಿಯು 2/11/2022 ಪ್ರಾರಂಭವಾಗಲಿದ್ದು, ಆಸಕ್ತರು ಹೆಸರು, ವಿಳಾಸ, ಮೊಬೈಲ್ ನಂಬರ್, ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ, ಹೊನ್ನಾಳಿ ರಸ್ತೆ, ಹೊಳಲೂರು, ಶಿವಮೊಗ್ಗ ತಾಲೂಕು ಇವರಿಗೆ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಇವರ ಮೊಬೈಲ್ ಸಂಖ್ಯೆ 8660062683.